ಒಂದು ಶಿಲೀಂಧ್ರದ ತಂತುಗಳನ್ನು ಒಳಗೊಂಡಿರ್ತದೆ. ಸೊ ಕೃತಕ ಮಾಧ್ಯಮದಲ್ಲಿ ಸುಮಾರು ಒಂದು 7-8 ದಿವಸಗಳ ಒಳಗಡೆ ಸಂಪೂರ್ಣವಾಗಿ ಬೆಳವಣಿಗೆ ಆಗ್ತದೆ. ಸೊ ಆಮೇಲೆ ಇದನ್ನ ನಾವು ಸೂಕ್ಷ್ಮ ದರ್ಶಕದ ನಾವು ಪರಿಗಣನೆ ಮಾಡಿ ಅದ ಪ್ರತ್ಯೇಕ ಮಾಡಿ ಗುಂಪನ್ನ ಮಾಡ್ಕೋಬಹುದು. ಮತ್ತೆ ಇದನ್ನ ಯಾವ ರೀತಿ ನಾವು ಎಲ್ಲಿ ಸಿಗ್ತದೆ ಮತ್ತು ಯಾವ ರೀತಿ ನಾವು ಪ್ರತ್ಯೇಕಿಸಬಹುದು ಅಂತ ವಿಚಾರ ಮಾಡಿದಾಗ, ಸಾಮಾನ್ಯವಾಗಿ ನಾವು ಬೆಳಿತಕ್ಕಂಥ ಸಹ ಇರ್ತದೆ, ಗಿಡದ ಭಾಗಗಳಲ್ಲೂ ಸಹ ಇರ್ತದೆ. ಗಿಡದ ಭಾಗಗಳ ಕಂಬ ಹೋಲಿಕೆ ಮಾಡಿದಾಗ ಮಣ್ಣಿನ, ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಹೊಲಕ್ಕೆ ಹೋದಾಗ ಅಲ್ಲಿ ಬೇರಿನ ಭಾಗದ ಮಣ್ಣನ್ನು ನಾವು ತಗೋಬೇಕು, ಇಲ್ಲ ಬೇರುಗಳ ಭಾಗಗಳನ್ನು ತಗೋಬೇಕು. ಅಲ್ಲಿ ಬೇರಿನ ಬೇರಿಗೆ ಅಂಟ್ಕೊಂಡಿರ್ತಕ್ಕಂಥ ಮಣ್ಣಿನ ಕಣಗಳನ್ನು ನಾವು ಬೇರ್ಪಡಿಸಿ ಅದನ್ನು ನಾವು ಕೃತಕ ಮಾಧ್ಯಮದಲ್ಲಿ ಪ್ರತ್ಯೇಕ ಮಾಡಿ ಅದನ್ನ ಐಸೋಲೇಷನ್ ಅಂತೇನು ಕರಿತೀವಲ್ಲ, ಆ ಒಂದು ಕೃತಕ ಮಾಧ್ಯಮದಲ್ಲಿ ಬೆಳೆಸಿದಾಗ ಅದು ನಮಗೆ ಬೂದು ಮಿಶ್ರಿತ ಹಸಿರು ಬಣ್ಣದ ಶಿಲೀಂಧ್ರದ ತಂತುಗಳು ಬೆಳವಣಿಗೆ ಆಗೋದನ್ನು ನಾವು ಗಮನಿಸ್ಬೋದು. ಸೊ ಇದು ಲಕ್ಷಣಗಳಿಗೆ ಬಂದಾಗ ಇದರ ಗುಣಧರ್ಮಗಳು ಏನು, ಯಾವ ರೀತಿಯಾಗಿ ಇದು ಜೈವಿಕ ಶಿಲೀಂಧ್ರ ನಾಶಕ ಆಗ್ತದೆ ಅನ್ನೋ ಬಗ್ಗೆ ವಿಚಾರ ಮಾಡಿದಾಗ, ಈ ಒಂದು ಜೈವಿಕ ಶಿಲೀಂಧ್ರ ನಾಶಕ ನಾವೇನು ಹೇಳ್ತೀವಲ್ಲ, ಜಾಗ ಒಂದು ಶಿಲೀಂಧ್ರ ರೋಗಕಾರಕ ಶಿಲೀಂಧ್ರಗಳೇನಿದಾವಲ್ಲ ಅದ್ರ ಜೊತೆ ಪೈಪೋಟಿ ನಡೆಸಿ ಮತ್ತೆ ಇದನ್ನು ಆಹಾರ ಪದಾರ್ಥಗಳಿಗಾಗಿರ್ಬೋದು ಮತ್ತೆ ಜಾಗಕ್ಕಾಗಿರ್ಬೋದು ಮತ್ತೆ ಯಾವುದೇ ಒಂದು ಸಂಪನ್ಮೂಲಗಳಿಗಾಗಿರ್ಬೋದು, ಇದಲ್ಲದೇ ಟ್ರೈಕೋಡರ್ಮ ಕೆಲವೊಂದು ಜೈವಿಕ ಪದಾರ್ಥಗಳನ್ನು ಬಯೋಕೆಮಿಕಲ್ ಕಾಂಪೌಂಡ್ಸ್ ಅಂತ ಮುಖಾಂತರ ಏನಾಗುತ್ತೆ, ಈ ಮಣ್ಣಿನಲ್ಲಿ ರೋಗಕಾರಕ ಶಿಲೀಂಧ್ರಗಳೇನಿದೆಯಲ್ಲ ಅದಕ್ಕೆ ವಿಷಕಾರಿಯಾಗಿ ಪರಿಣಮಿಸಿ ಆ ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದೊಂದೇ ಅಲ್ಲ, ಈ ಟ್ರೈಕೋಡರ್ಮ ಶಿಲೀಂಧ್ರ ನಾವು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಸಾವಯವ ಪದಾರ್ಥದ ಮೇಲೆ ಬೆಳವಣಿಗೆ ಆಗಿ ರೋಗ ಅವಲಂಬಿ ಅಂತೇಳಿ ಕರಿತೀವಿ. ಸೊ ಈ ಪ್ಯಾರಾಸಿಟೀಸ್ ಆಗಿ ಅದ್ರ ಮೇಲೆ ಬೆಳವಣಿಗೆ ಆಗಿ ಆ ರೋಗಕಾರಕ ಶಿಲೀಂಧ್ರಗಳನ್ನು ನಾಶ ಮಾಡ್ತಕ್ಕಂಥದ್ದು, ಇವು ಪ್ರಮುಖವಾಗಿ ಜೈವಿಕ ಶಿಲೀಂಧ್ರ ನಾಶಕದ ಪ್ರಮುಖ ಗುಣಗಳು. ಇದಲ್ಲದೇ ಕಂಥದ್ದು ಮತ್ತೆ ಯಥೇಚ್ಛವಾಗಿ ನಾವು ಉತ್ಪಾದನೆ ಮಾಡಬಹುದು. ಸೊ ಈ ಒಂದು ಎಲ್ಲ ಪ್ರಮುಖ ಗುಣಗಳಿರೋದ್ರಿಂದ ನಾವು ಜೈವಿಕ ಶಿಲೀಂಧ್ರ ನಾಶಕ ಅಂತೇಳಿ ನಾವು ಅದನ್ನ ಪರಿಗಣನೆ ಮಾಡಿ ರೋಗಗಳನ್ನ ಹತೋಟಿ ಮಾಡೋದಕ್ಕಾಗಿ ಉಪಯೋಗಿಸ್ತಾ ಇದ್ವಿ. ಬೆಳೆಯಬಹುದು ಅಂತಂದಾಗ ನಾ ಈಗಾಗಲೇ ಹೇಳಿದೆ, ಮಣ್ಣಿನಿಂದ ಬೇರ್ಪಡಿಸಿದಾಗ ಕೃತಕ ಮಾಧ್ಯಮದಲ್ಲಿ ಬೆಳವಣಿಗೆ ಮಾಡಿ ಸೂಕ್ಷ್ಮ ದರ್ಶಕದಲ್ಲಿ ನಾವು ಒಂದ್ಸಲಿ ಗುರುತಿಸಿದಾದ್ಮೇಲೆ ಅದನ್ನ ನಾವು ಯಥೇಚ್ಛವಾಗಿ ಬೆಳವಣಿಗೆ ಮಾಡಬಹುದು. ಹೆಂಗೆ ಅಂತಂದ್ರೆ, ನಾವು ಅದನ್ನ ಕೃತಕ ಮಾಧ್ಯಮದಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಪ್ರತ್ಯೇಕವಾಗಿ ನಾವು ಇನಾಕ್ಯುಲೇಷನ್ ಅಂತೇಳಿ ಏನು ಮಾಡ್ತೀವಲ್ಲ ಅದನ್ನ ಮಾಡಿದ್ದಾದ್ಮೇಲೆ ನಮಗೆ ಎಷ್ಟು ಬೇಕೋ ಇಲ್ಲ ಹಾಕಿ ನಂತರ ಈ ಟಾಲ್ಕಮ್ ಪೌಡರ್ ಅಂತಕ್ಕಂಥದ್ದು ಒಂದು ಮಾಧ್ಯಮ ಅದ ಪುಡಿ ಇದೆ, ಆ ಪುಡಿ ಜೊತೆ ಬೆರೆಸ್ಬಿಟ್ಟು ನಾವು ಅದನ್ನ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ರೀತಿನಲ್ಲಿ ನಾವು ಬಳಕೆ ಮಾಡೋದಕ್ಕೆ ಶೇಖರಣೆ ಮಾಡಿ ಇಡ್ತೀವಿ. ಯಾಕಂತಂದ್ರೆ ಅದನ್ನ ಒಂದ್ಸಲಿ ಉತ್ಪಾದನೆ ಮಾಡಿದ್ದಾದ್ಮೇಲೆ ಹೊರಗಡೆ ಶೀತಲ ಒಂದು ಘಟಕಗಳಲ್ಲಿ ನಾವು ಶೇಖರಿಸಿಟ್ಟು ಮತ್ತೆ ನಾವು ಅದನ್ನ ಸುಮಾರು 6 ತಿಂಗಳವರೆಗೂ ನಾವು, ಹಾಗಾದ್ರೆ ಈ ಒಂದು ಟ್ರೈಕೋಡರ್ಮನ್ನ ಯಾವ ರೀತಿನಲ್ಲಿ ನಾವು ಬಳಸ್ಕೋಬಹುದು ರೈತರು ಅಂದಾಗ, ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನು ಬೀಜೋಪಚಾರಕ್ಕಾಗಿ ಉಪಯೋಗಿಸ್ತೀವಿ. ಅಂದ್ರೆ ಸುಮಾರು 5 ಗ್ರಾಮ್ ಟ್ರೈಕೋಡರ್ಮ ಪುಡಿಯನ್ನ ಸುಮಾರು 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಲೇಪನ ಮಾಡಿ ಅದನ್ನು ನೆರಳು ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಇದಲ್ಲದೇ ನಾವು ಕೆಲವು ರೈತರಿಗೆ ಏನಾಗುತ್ತೆ, ಒಂದು ಪಾಕೆಟ್ ಅಂದ್ರೆ 1 ಕೆಜಿ ಟ್ರೈಕೋಡರ್ಮ ನಮ್ಮಲ್ಲಿ ಖರೀದಿ ಮಾಡ್ಬೇಕಂತಂದ್ರೆ 150 ರೂಪಾಯಿ ಆಗ್ತದೆ, ಆದ್ರೆ ರೈತರಿಗೆ ಒಂದು 10 ಕೆಜಿ ಖರೀದಿ ಮಾಡ್ಬೇಕು ಅಂತಂದ್ರೆ 1,500 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇನ್ನೂ ಬಹಳ ಸುಲಭವಾಗಿ ಅದನ್ನ ಬೆಳವಣಿಗೆ ಮಾಡ್ಬೇಕಂದ್ರೆ ರೈತರ ಕಡೆ ತಿಪ್ಪೆ ಗೊಬ್ಬರ ಇರ್ತದೆ, ಆ ತಿಪ್ಪೆ ಗೊಬ್ಬರ ಜೊತೆನೆ ಅಂದ್ರೆ ಅದ್ರ ಜೊತೆ ಬೆರೆಸಿ ಅದನ್ನ ಏನ್ ಮಾಡ್ಬೇಕು, ಸ್ವಲ್ಪ ನೀರು ಸುಮಾರು ಒಂದು 20-30% ತೇವಾಂಶ ಇರೋ ಹಂಗೆ ನಾವು ಕಾಪಾಡಿಕೊಂಡು ಅದ್ರ ಮೇಲೆ ರಾಶಿ ಮಾಡಿ ಒಂದು ಪಾಲಿಥಿನ್ ಶೀಟ್ ಆಗಿರ್ಬೋದು ಹಾಳೆಯನ್ನು ಮುಚ್ಚಿ ಇಲ್ಲ ಗೋಣಿ ಚೀಲ ಮುಚ್ಚಿ ಅದನ್ನ ನಾವು ನೆರಳಿನಲ್ಲಿ ರಾಶಿ ಮಾಡಿದಾಗ ಏನಾಗುತ್ತೆ, ಟ್ರೈಕೋಡರ್ಮ ಸಂಪೂರ್ಣವಾಗಿ ಸಕೋಡರ್ಮನ್ ಬೆರೆಸಿದಾಗ 1 ಎಕರೆಗೆ ಉಪಯೋಗಿಸ್ಕೋಬೋದು. ನಾವು ಭೂಮಿ ಸಿದ್ಧತೆ ಮಾಡುವಾಗ ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಮಣ್ಣಿಗೆ ಹಾಕಿ ಅದನ್ನ ಸೇರಿಸ್ಬೋದು, ಇದು ಒಂದು ವಿಧಾನ. ಇದಲ್ಲದೇ ರೋಗ ಕಂಡು ಬಂದಂಥ ಸಂದರ್ಭದಲ್ಲಿ ನೆಟ್ಟ ರೋಗ ಇರುವಿಗೆ ಒಂದು ನೀರಿನಲ್ಲಿ ಬೆರೆಸ್ಕೊಂಡ್ಬಿಟ್ಟು ಸುಮಾರು 5 ಗ್ರಾಮ್ 1 ಲೀಟರ್ ನೀರಿಗೆ ದ್ರಾವಣದ ಮಾಡಿಕೊಂಡು ಅದನ್ನ ಎಲ್ಲಿ ಗಿಡ ಬಾಡ್ತಾ ಇದೆಯೋ ಆ ಗಿಡದ ಬುಡಕ್ಕೆ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಬಿತ್ತನೆ ಪೂರ್ವನೂ ಸಹ ನಾವು ಗಿಡಗಳಿಗೆ ಹಾಕೋಬೋದು. ಸೊ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ನಾವು ಟ್ರೈಕೋಡರ್ಮನ್ನ ಉಪಯೋಗಿಸ್ಕೊಂಡು ಬೇರಿನಲ್ಲಿ ಮಣ್ಣಿನಲ್ಲಿ ಕೊಳೆ ರೋಗ ಇರ್ಬೋದು, ಕಪ್ಪು ಕಾಂಡ ಕೊಳೆ ರೋಗ ಇರ್ಬೋದು, ಇವೆಲ್ಲ ರೋಗಗಳನ್ನು ಸಹ ಸಮಗ್ರವಾಗಿ ನಾವು ಹತೋಟಿ ಮಾಡ್ಕೋಬೋದಾಗಿದೆ. ಇದುವರೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಂದ ಕೃಷಿಯಲ್ಲಿ ಟ್ರೈಕೋಡ್ರಾಮ ಶಿಲೀಂಧ್ರನಾಶಕ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ಕೇಳಿದಿರಿ. हर जोखिम से निकल कर फसल आए हर किसान अब आत्मनिर्भर हो जाए। संकट के समय बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी करा। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಈಗ ಕೇಳಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಸವರಾಜ್ ಅವರ ಬಹು ಅಕ್ಕಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಬಸವರಾಜ್ ತಡಕಲ್ ಅಂತ ಹೇಳಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಜೊತೆಗೆ ಕಲಾವಿದರು ಹೌದು. ಮುಖ್ಯವಾಗಿ ಈ ಭತ್ತವನ್ನ ಕಟ್ ಮಾಡುವಂಥದ್ದು, ಅದರಿಂದ ಬದುಕನ್ನ ನಡೆಸ್ತಿರುವಂಥರು ಬಸವರಾಜ್ ಅವರು. ಅವರ ಕೃಷಿ ಅನುಭವಗಳು, ಜೊತೆಗೆ ಈ ಮಿಷನ್ ಅನ್ನ ಹೇಗೆ ಚಾಲನೆ ಮಾಡ್ತಾರೆ, ಅದರಲ್ಲಿನ ಸಮಸ್ಯೆಗಳಿದಾವೆ, ಹೇಗೆ ಅದನ್ನ ಆಪರೇಟ್ ಮಾಡ್ತಾರೆ ಎಂಬಂತ ಒಂದು ಮಾಹಿತಿಯನ್ನ ಇವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಅವರೇ, ತಾವು ಆಗಿದೆ ಸರ್ ಸೆಕೆಂಡ್ ಇಯರ್ ಆದ್ಮೇಲೆ? ಮುಂದೆ ಸೆಕೆಂಡ್ ಇಯರ್ ಆದ್ಮೇಲೆ ಬಿಟ್ಟು ಒಕ್ಕಲ್ತನ ಮಾಡಿದ್ವಿ ಸರ್, ಒಂದು 4-5 ವರ್ಷ ಒಕ್ಕಲ್ತನ ಆದ ಫೀಲ್ಡ್ಗೆ ನಾವು ಕಾಯಂ ಆಗಿಬಿಟ್ಟಿವಿ ಈಗ. ಅಂದ್ರೆ ಬೇರೆ ಮಿಷನ್ ನೋಡ್ತಾ ಇದ್ರಿ, ಇದನ್ನ ಓಡಿಸ್ಬೇಕಂತ ನಿಮ್ ತಲೆಗಿತ್ತು? ಹೌದ್ರಿ, ನೋಡ್ತಾ ಇದ್ದೀವಿ. ನಮ್ ದೋಸ್ತ ಇದ್ದವ, ಹೋಗೋಣ ಬಾ ಅಂತೇಳಿ ಒಂದ್ಸಲ 2 ಸಲ ಕರ್ಕೊಂಡ್ ಸರ್, ಅವ್ರ ಕೂಡ ಹೋಗಿ ಎಲ್ಲ ನಾವು ಮಿಷನ್ ಕಲ್ಕೊಂಡ್ವಿ. ಆಮೇಲೆ ನಮ್ಗೆ ಸಣ್ಣ ವಯಸ್ಸಲಿದ್ದ ಜಾಸ್ತಿ ಭಜನಾ ಪದದ ಮೇಲೆ ತತ್ವಪದಗಳು ನಮ್ದು ಕಲೆ ಮೇಲೆ ಬರ್ತಾ ಬರ್ತಾ ಎಲ್ಲ ಒಕ್ಕಲ್ತನ ಹಿಂಗೆಲ್ಲ ನಮ್ಮ ತಂದೆಯವ್ರು ಸದ್ಯ ಬಯಲಾಟ ಕಲಾವಿದ್ರು, ತತ್ವ ಭಜನಾಕಾರರು, ಅವ್ರ ಪ್ರಭಾವ. ನಮ್ಮೂರಲ್ಲಿ ಶಿವಲಿಂಗೇಶ್ವರ ಗುಡಿ ಹತ್ರನ ಸಣ್ಣವ್ರದ್ದ ಭಜನೆಗೆ ಹೋಗ್ತಾ ಇದ್ವಿ ಸರ್ ನಾವು. ಅವಾಗಲಿಂದ ನಾವು ಕಲೆಯಲ್ಲಿ ಜಾಸ್ತಿ ಈ ಕಲೆ ಕಡೆ ಒಳಬೇಕಾಯ್ತು. ಈಗ ಬಸವರಾಜ್ ಅವರು, ಈಗ ಮಿಷನ್ ಓಡಿಸ್ತೀರಿ, ಕಂಬೈಂಡ್ ಹಾರ್ವೆಸ್ಟ್ ಅಂತ, ನಮ್ ಸ್ವಂತ ಇದೆಯಾ? ಹೇಗೆ? ಇಲ್ಲ ಸರ್, ಸ್ವಂತ ಇಲ್ಲ. ಡ್ರೈವಿಂಗ್ ಮಾಡಕ್ ಹೋಗ್ತಿದ್ವಿ. ಸ್ವಂತ ನೀವು ಅಲ್ಲ, ಮಾಲಕರ ಒಂದು ಯಂತ್ರವನ್ನ ಮಿಷನ್ ಅನ್ನ ನೀವು ಓಡಿಸ್ತೀರಿ? ಹೌದು ಸರ್, ಡೈಲಿ ಒಂದು 20 ಎಕರೆ ಕೊಯ್ತೆ, ಹೆಸರು ಕೊಯ್ಯಕ್ಕೆ ಹೋಗ್ತೀವಿ, ಗೋಧಿ ಕೊಯ್ಯಕ್ಕೆ ಹೋಗ್ತೀವಿ, ಭತ್ತನ ಕಟ್ ಮಾಡ್ತೀವಿ, ತೊಗರಿ ಕಟ್ ಮಾಡಕ್ ಹೋಗ್ತೀವಿ, ಇವೆಲ್ಲ ಸೂರ್ಯಪಾನ ಎಲ್ಲ ಏನು ಬೆಳೆಗಳದಾವ ಆ ಸೀಸನ್ದು ಎಲ್ಲ ಕೆಲಸ ಮಾಡ್ತದೆ? ಎಲ್ಲ ಕೆಲಸ ಮಾಡ್ತದೆ ಸರ್, ಅದು ಹಾರ್ವೆಸ್ಟರ್ ಎಲ್ಲ ಕೆಲಸ ಮಾಡ್ತದೆ. 2012 ಹೋಗ್ತಾ ಇದ್ದೀನಿ ಸರ್. ಇಂಟ್ರೆಸ್ಟ್ ಪರ್ಫೆಕ್ಟ್ ಆಗಿರಿ? ಎಲ್ಲ ಪರ್ಫೆಕ್ಟ್ ಸರ್, ಎಲ್ಲ ರಿಪೇರಿ ಎಲ್ಲ ಮಾಡ್ತೀನಿ ಸರ್. ಅಂದ್ರೆ ಎಲ್ಲ ಬೆಳೆಗಳನ್ನ ಮಾಡೋದ್ನಾಗ ಏನು ಬ್ಲೇಡ್ಗಳು ಚೇಂಜ್ ಮಾಡಬೇಕಾ ಅಥವಾ ಏನು ಹೇಗೆ? ಅದರಲ್ಲಿ ಕ್ರಷರ್ ಅಂತ ಇರುತ್ತೆ ಸರ್, ಅದೆಲ್ಲ ಯಾವ ಬೆಳೆಗೆ ಏನೇನು ಚೇಂಜ್ ಮಾಡ್ಬೇಕೆಲ್ಲ ಗೊತ್ತಿರುತ್ತೆ. ಆ ಟೈಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಸರ್. ಉದಾಹರಣೆ, ಒಂದು ಭತ್ತಕ್ಕೆ ಒಂದು ದಿವಸಕ್ಕೆ 1 ಎಕರೆ ಅದು ಕೊಯ್ತದ ಅಂತ ಹೇಳ್ತೀವಿ? ಭತ್ತ ಒಂದು 10-15 ಎಕರೆ ತನಕ ಕೊಯ್ತು ಸರ್ ಒಂದ್ ದಿವಸಕ್ಕೆ. ಬೇಸಿಗೆ ಟೈಮ್ ಅಲ್ಲಿ ಅಂದ್ರೆ ನೆಲ ಒಣಗಿರ್ತಲ್ಲ, ಜಾಸ್ತಿ ಕೊಯ್ತೇ. ಕೆಸರಿತ್ತಂದ್ರೆ 10 ಎಕರೆ 8 ಎಕರೆ ಹೋಗ್ಬೇಕಾರ ಅಷ್ಟೇ ರೀ. ಈ ಕೆಲವೊಬ್ಬ ರೈತರು ಏನ್ ಹೇಳ್ತಾರೆ, ಮಿಷಿನ್ ಹಾಕಿದ್ರಪ್ಪ ಅಂತಾರೆ ಕಾಳುಗಳು ಉದುರ್ತಾವ, ಹಿಡಿದು ಹೋಗ್ತಾವ, ಲಾಸ್ ಆಗ್ತದ ಅಂತ ಹೇಳ್ತಾರೆ. ಹೆಂಗೆ? ಇಲ್ಲ, ಲಾಸ್ ಇರುತ್ತೆ ಸರ್, ಹಂಗೂ ಇರುತ್ತೆ. ಕೆಲವೊಂದ್ಸಲ ಮಿಷಿನ್ ಅಲ್ಲಿ ಫಾಲ್ಟ್ ಇತ್ತಪ್ಪಂದ್ರ ಆಗುತ್ತೆ, ಆ ಟೈಪ್ ಏನಾಗುತ್ತೆ. ಅದನ್ನೆಲ್ಲ ನಾವೆಲ್ಲ ಜವಾಬ್ದಾರಿಲಿಂದ ಫಸ್ಟ್ಗೆ ಸ್ಟಾರ್ಟಿಂಗ್ ಮಿಷನ್ ಫೀಲ್ಡ್ಗೆ ಇಳಿಸೋತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ಬೇಕು ಸರ್. ಹಂಗಾದ್ರೆ ಏನು ಪ್ರಾಬ್ಲಮ್? ನಾವು ನಮ್ಮ ಕಡೆಗೆ ಪ್ರಾಬ್ಲಮ್ ಸರ್ ಅದು. ಈಗ ಭತ್ತ ಕೆಲವೊಂದು ಕಡೆ ನೆಲಕ್ಕೆ ಕಚ್ಚಿಬಿಟ್ಟಿರ್ತದೆ, ಗಾಳಿ ಬಿತ್ತು ಮಳೆ ಬಿತ್ತು ಅಂತಂದ್ರೆ ಅವಾಗ ಆ ಸಂದರ್ಭ ಲಾಸ್ ಆಗುತ್ತೆ ಸರ್, ರೈತರಿಗೂ ಲಾಸ್ ಆಗುತ್ತೆ. ಹೊಳ್ಳಿ ಬಂದ್ಬಿಡ್ತೀವಿ, ಹೋಗ್ತೀವಿ, ಕೊಯ್ಯಕ್ಕಾಗಲ್ಲ, ಬರ್ತೀವಿ, ಹೊಳ್ಳಿ ಬಂದ್ಬಿಡ್ತೀವಿ. ಹೌದು ಸರ್, ನಾವು ನೋಡಿದ ಪ್ರಕಾರ ಅಂದ್ರೆ ಜಾಸ್ತಿ ಕಾಣುತ್ತೆ ಸರ್. ಇಂಟ್ರೆಸ್ಟ್ ಮಾಡ್ಕೊಂಡು ಬಂದಿರಿ, ನಿಮ್ಗೆ ಎಷ್ಟು ಕೊಡ್ತಾರೆ ಮಾಲಕರು ಪಗಾರ? ಫಸ್ಟ್ ಸರ್ ನಾನು 7,000 ರೂಪಾಯಿ ಹೋಗಿದ್ದೆ ಸರ್, ಒಂದು ಸಲ ಹೋಗಿದ್ದೆ ಸರ್, 1 ವರ್ಷ ಹೋಗಿದ್ದೆ ಸರ್, 5,000 ರೂಪಾಯಿ ಕೊಟ್ರು, ನೆಕ್ಸ್ಟ್ ಸಲ 7,000 ರೂಪಾಯಿ ಕೊಟ್ರು, ಆಮೇಲೆ 12,000 ಕೊಟ್ರು, ಈಗೆಲ್ಲ 20,000, 20,000, 18,000 ಕೊಡ್ತಾರೆ ಸರ್. ಸೀಸನ್ ಅವಾಗ ಯಾವಾಗ ಸೀಸನ್ ಇರ್ತದೆ, ಯಾವಾಗ ಬೆಳೆ ಬಂದಿರ್ತದೆ ಅವಾಗ ಮಾತ್ರ ಕರೀತಾರೆ? ಅವಾಗ ಮಾತ್ರ ಕರೀತಾರೆ ಸರ್, ಸೀಸನ್ ಇದ್ದಾಗ ಹೋಗ್ಬೇಕಾಯ್ತು. ಹೋಗಿ ಒಂದು 10 ಏನು ಸಿಗಲ್ಲ ಸರ್, ಈಗ ಊಟ ಕೊಡ್ತಾರೆ ಅವರೇ, ನಮ್ಮ ಪಗಾರ ಕೊಡ್ತಾರೆ. ಗೌರ್ಮೆಂಟ್ಲಿದ್ದ ಸಹಾಯಧನ ಬೇಕು, ಅದಕ್ಕೆಲ್ಲ ಅರ್ಜಿ ಹಾಕಿ. ಕಂಬೈಂಡ್ ಹಾರ್ವೆಸ್ಟ್ ಅದು ಭಾಳ ಅಮೌಂಟ್ ಬೇಕಾಗ್ತದೆ, ಅದು ಸೈಜ್ ದೊಡ್ಡದಿರುತ್ತದೆ. ಈಗ ಸೀಸನ್ ಆದ್ಮೇಲೆ ಅದನ್ನು ಸುಮ್ಮನೆ ನಿಂದಿಸ್ಬೇಕಾ? ಸೀಸನ್ ಅಂದ್ರೆ 5-6 ತಿಂಗಳು ಕಂಟಿನ್ಯೂ ಸೀಸನ್ ಇರುತ್ತೆ ಸರ್. ನಾವು ಹೋಗ್ಬೇಕು ಸರ್ ಆಂಧ್ರ ತಮಿಳ್ನಾಡು ಎಲ್ಲ ಅಡ್ಡಾಡಿದ್ರೆ ಸೀಸನ್ ಕಂಪಲ್ಸರಿ. ಕಷ್ಟಪಟ್ಟರೆ ಮಾತ್ರ ಅದು ಒಳ್ಳೆ ಉದ್ಯೋಗ ಸರ್. ಅದು ಲಾರಿ ಇರ್ಬೇಕು ಹಾಕೊಂಡು ಹೋಗಕ್ಕೆ? ಇಲ್ಲ ಸರ್, ಇದಕ್ಕೆ ನಾನು ಓಡಿಸೋದು ಬೇರೆ ಸರ್, ಇನ್ನೊಂದು ಕ್ಲಾಸ್ ಮಿಷಿನ್ ಅಂತ ಬರುತ್ತೆ ಸರ್, ಅದಕ್ಕೆ ಲಾರಿ ಬೇಕು. ನಾನು ಓಡಿಸ್ತಾ ಇರೋದು ಜಾನ್ ಡೀರ್ ಕಂಪ್ನಿ ಇದ್ರೆ, ಟ್ರ್ಯಾಕ್ಟರ್ ವಿತ್ ಟೈರ್ ಅಲ್ಲೇ ಹೋಗುತ್ತೆ ಸರ್. ಅದು ಅದನ್ನೇ ತಗೊಂಡು ಮಿಷನ್ A to Z ರೋಡ್ ರನ್ನಿಂಗ್ ಸರ್. ಅದು ಅದು ದೊಡ್ಡದೇನೇ ಇರಲ್ಲ ಸರ್, ಚಿಕ್ಕದೇ ಇರ್ತ, ಆದ್ರೆ ಅದು ರೋಡ್ ರನ್ನಿಂಗ್ ಬರಲ್ಲ ಸರ್. ಅದು ಲಾರಿ ಏರ್ಕೊಂಡು ಹೋಗ್ಬೇಕು ಸರ್. ನಮ್ಮ ಹಾರ್ವೆಸ್ಟರ್ ಮಿಷನ್ ಜಾನ್ ಡೀರ್ ನಾವು ರೋಡ್ ಮೇಲೆ ತಗೊಂಡ್ವಿ, ರನ್ನಿಂಗ್ ಟೈರ್ ಇರುತ್ತೆ ಸರ್. ಅದಕ್ಕೆ ಜಾಯಿಂಟ್ ಇರ್ತ ನೀವು ಹೇಳಿದಾಗ ಸೀಸನ್ ಮುಗಿದ್ಮೇಲೆ ಟ್ರ್ಯಾಕ್ಟರ್ನ ಹೊರಗೆ ತಗೊಂಡು ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು? ಬಿಚ್ಕೊಂಡು ಹೊರಗೆ ಇಟ್ಕೋಬೋದು ಸರ್. ಹೊರಗೆ ಮತ್ತೆ ಏನಾದ್ರು ಹೊಲದ ಕೆಲಸಗಳು ಮಾಡ್ಕೋಬೋದು ಸರ್. ಎಷ್ಟು ಹೆಚ್ ಪಿ ಇರ್ತದೆ ಜಾಯಿನ್ ಡಿಯರ್ದು? ಅದು ಕೆಪಾಸಿಟಿ ಕೆಪಾಸಿಟಿ 50-55 ಹೆಚ್ ಪಿ ಇರ್ತದೆ ಸರ್. ಅದು ಸೂರ್ಯಪ್ಪನ ಇಲ್ಲಿ ಹೊಲದ ಮೇಲೆ ಕಟ್ಟಿಂಗ್ ಆಗ್ಬೇಕಂದ್ರೆ 2,000-2,800 ಹಿಂಗೆ ಕೊಯ್ದಿ ಸರ್. ತೆನಿ ಕೊಯ್ದು ಹೊರಗೆಲ್ಲ ಮಿಷನ್ ಒಂದು ಊರಾಗ ಬಂದಿದ್ವಿ ಅಂದ್ರೆ ಅವರೆಲ್ಲ ಕೂಡಿ ಸ್ಟ್ರೇಟ್ ಗಾರ ನಮ್ಗೆ ಗಿಂಟತ್ ಅಂತೇಳಿ ಫಿಕ್ಸ್ ಮಾಡಿದ ಮ್ಯಾಗ ರೇಟ್ ಮಾಡ್ತದೆ ಸರ್. ಒಂದು ತಾಸಿಗೆ 10 ಲೀಟರ್ ಹೋಗುತ್ತೆ ಸರ್. ಡೀಸೆಲ್ ತಗದ್ ಮೇಲೆ 2,500 ರೂಪಾಯಿ ರೇಟ್ ಮಾಡಿದ್ರೆ ಒಂದು 500-600 ಗಾಡಿ ಅಂದ್ರೆ ಚೆನ್ನಾಗಿ ನಡೀತಾ ಇದೆ ಸರ್. ಅದರಲ್ಲಿ ಸಟ್ ಆಗ್ಲಿಲ್ಲ ಅಂತಂದ್ರೆ ನಡೆಯಲ್ರೆ ಕಟ್ ಆಗ್ಬಿಡ್ತಾವ, ಹಲ್ಲುಗಳು ಹೋಗ್ಬಿಡ್ತಾವ. ಅದು ಸರ್ ಅದು ಪ್ರಾಬ್ಲಮ್. ಒಳಗೆ ಕ್ರಷಿಂಗ್ ಈಗ ತೆನಿಗಳು ಕ್ರಷಿಂಗ್ ಕರೆಕ್ಟ್ ಆಗಿ ಕಾಳೆಲ್ಲ ಬರ್ಬೇಕು, ಕರೆಕ್ಟ್ ಆಗಿ ಬರ್ಬೇಕು ಸರ್. ಆ ಟೈಪ್ ಸೆಟ್ಟಿಂಗ್ ಇಟ್ಟರೆ ಮಾತ್ರ ಜನರು ರೈತರು ಕಟ್ಟಿಂಗ್ ಮಾಡ್ತಾರೆ. ಇಲ್ಲಕ್ಕೆ ಮಾಡಿಸಲ್ಲ ರೈತ. ಏನು ಅವಾಗ ಏನು ಮಾಡ್ಬೇಕು, ಮಿಷನ್ ತಗೊಂಡು ಹೋಗಿ ಮತ್ತೆ ಸರ್ವಿಸ್ ಮಾಡಿಸ್ಕೊಂಡು ಬಂದು ಮತ್ತೆ ಹೊಲಕ್ಕೆ ಹಚ್ಬೇಕು, ಇವೆಲ್ಲ ಖರ್ಚು ಇರ್ತದೆ. ಸೂರ್ಯಪ್ಪನ ಅರ್ಧಂಬರ್ಧ ಬಿಡಿಸ್ತು ಒಳಗೆ ಕಾಳು ಉಳಿತಪ್ಪ ಅಂತಂದ್ರೆ ರೈತರಿಗೆ ಲಾಭ ಆಗ್ತದೆ, ಲಾಸ್ ಆಗ್ತದೆ. ಲಾಸ್ ಆಗುತ್ತೆ ಸರ್, ಲಾಸ್ ಆಗುತ್ತೆ ರೀ. ಆಮೇಲೆ ಅದಷ್ಟೇ ಇರ್ತದೆ ಸರ್. ಮತ್ತೆ ಡೀಸೆಲ್ ಎಲ್ಲ ಹೋಗ್ತದೆ, ಅಲ್ಲಿ ಹಾಕೊಂಬರ್ಬೇಕು, ಹೋಗ್ಬೇಕು ಸರ್. ಮತ್ತೆ ದೂರ ಇರುತ್ತೆ, ನಾವೆಲ್ಲೋ ಕೊಯ್ತಿರ್ತೀವಿ. ಊಟ ಸರಿಗೆ ಇರಲ್ಲ, ಎಲ್ಲ ತೆಲಿಬೇನೆ ಸರ್. ಎಲ್ಲ ಹೋಟ್ಲಿಂದ ಪಾರ್ಸಲ್ ತಗೊಂಬರ್ತಾರಲ್ಲ, ಹೊಲದಾಗ ಊಟ ಮಾಡ್ಬೇಕು. ಇಲ್ಲ ಸರ್, ರೈತರು ಕೊಡ್ತಾರೆ ಸರ್. ಅಂತೂ ಈ ಕಂಬೈನ್ಡ್ ಹಾರ್ವೆಸ್ಟ್ ಮಿಷಿನ್ಗಳು ಇರಲಿಲ್ಲ, ಇತ್ತೀಚೆಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಈ ರೈತರು ರಾಶಿ ಮಾಡೋಕು ಮತ್ತೆ ಈ ಮಿಷಿನ್ ಎಷ್ಟು ಆಗ್ತದಿಲ್ಲ ಸರ್, ಕೆಲಸ ಜಲ್ದಿ ಆಗ್ತದಿಲ್ಲ, ಜಾಸ್ತಿ ಟೈಮಿಂಗ್ ತಗೊಂತಿತ್ತು. ಈಗಿನ ಕಾಲದಲ್ಲಿ ಜಲ್ದಿ ಆಗುತ್ತಿತ್ತಾರ ರೈತರು, ಲಾಸ್ ಬರೋದಿಲ್ಲ. ಕರೆಕ್ಟ್ ಆಗಿರ್ಬೇಕು, ಅದನ್ನ ಆಪರೇಟ್ ಮಾಡೋನು ಸರಿಯಾಗಿರ್ಬೇಕು, ಆಪರೇಟ್ ಮಾಡೋನ್ಸತಿ ಸರಿಯಾಗಿರ್ಬೇಕು. ಟೆಕ್ನಿಕ್ ಏನೋ ರೊಕ್ಕ ಬರ್ತಂತೇಳಿ ತನ್ನ ಇಚ್ಛೆ ಬಂದಂಗೆ ಹೊಡ್ಕೊಂಡು ಹೊರಸದೆ ಲಾಸ್ ಆಗುತ್ತೆ ಸರ್. ಅದರಲ್ಲಿ ಧರ್ಮದಿಂದ ಕೆಲವೊಂದು ಟೆಕ್ನಿಕ್ ಇರ್ತದೆ ಸರ್, ಆ ಟೈಪ್ ಮಾಡಿದ್ರೆ ಸದ್ಯ ರೈತರಿಗೆ ಲಾಭ ಆಗುತ್ತೆ ಸರ್, ಹಂಗೂ ಇರುತ್ತೆ ಸರ್. ಅಂದ್ರೆ ಕೆಲವೊಂದ್ ಕಡೆ ಏನಾಗಿರ್ತದೆ, ಇನ್ನು ಸೂರ್ಯಪ್ಪನ ತೆನಿ ಕರೆಕ್ಟ್ ಆಗಿ ಒಣಗಿರಂಗಿಲ್ಲ, ಹಸಿ ಇರ್ತದ. ಅನಂತರ ಕೆಲವೊಂದ್ ಕಡೆ ಏನಾಗಿರ್ತದೆ, ಭತ್ತ ಚಲೋತ್ನಾಗ ಇನ್ನು ಒಣಗಿರಂಗಿಲ್ಲ, ಬಂದಿರಂಗಿಲ್ಲ, ಅವ್ ಹಸಿ ಬಿಸಿ ರಾಶಿ ಆಗ್ತಾವ. ಅದು ಹೆಂಗ ಹಸಿ ಬಿಸಿ ರಾಶಿ ಆಗದಂದ್ರೆ ಏನಿಲ್ರಿ, ಆಗತ್ತೆ ಸರ್. ರಾಶಿ ಆಗಕ್ಕೇನಿಲ್ಲ, ರೈತರಿಗೆ ಮಳೆ ಬರ್ತಂತ ಹೇಳಿ ಅರ್ಜೆಂಟ್ ಮಾಡ್ತಾರ. ಹಂಗಾದ್ರೂ ರಾಶಿ ಆಗತ್ತೆ ಅವ್ರಿಗೆ, ಸ್ವಲ್ಪ ತ್ರಾಸ ಆಗತ್ತೆ. ನೆಲ್ಲೆಲ್ಲ ಹಸಿದ್ದು ತಮ್ಮಂದ್ರ ಒಣಗಿಸ್ಬೇಕಲ್ಲ, ಮತ್ತೆ ಅದಕ್ಕೆ ಕೂಲಿ ಇಡಬೇಕು. ಇತ್ತೀಚೆಗೆ ಕಡ್ಲಿನೂ ಕೂಡ ಈ ಮಿಷಿನ್ ಲಿಂದ ರಾಶಿ ಮಾಡ್ತಾರ ಅಂತ ಹೇಳ್ತಾರೆ, ಅದು ಹೇಗೆ ನೆಲ ಹಚ್ಚಂಗಿಲ್ಲ? ಅದೊಂದು ಪ್ರಾಬ್ಲಮ್ ಇದೆ ಸರ್. ಸರ್ ಆಗುತ್ತೆ ಕೆಲವೊಂದ್ಸರಿ, ಎತ್ತರ ಬೆಳೆದ ಕಡ್ಲಿ ಒಳಗ ಮಿಷಿನ್ ಸೆಟ್ಟಿಂಗ್ ಆಗತ್ತೆ, ಕಿರ್ದೆತ್ತಂದ್ರೆ ಕಡ್ಲಿ ಬರಲ್ರಿ ಸರ್. ಅಂದ್ರೆ ಎತ್ತರ ಇರ್ಬೇಕು, ತಳಿ ಬೇರೆ ಇರ್ಬೇಕು. ಎತ್ತರ ಬೆಳೆದಿತ್ತಂದ್ರೆ, ಇಷ್ಟ ಎತ್ತರ ಬೆಳೆದಿತ್ತಂದ್ರೆ ಬರ್ತ ಕಟ್ಟಿಂಗ್ ಆಗುತ್ತೆ ಸರ್. ಇಲ್ಲಕ್ರಪ್ಪ ಆಗಲ್ಲ ಸರ್, ಮಣ್ಣು ಬರ್ತ. ಈಗ ತೊಗರಿ ಕಟಿಂಗ್ ಮಾಡತ್ನಾಗ ಹುಲ್ಲು ಅಥವಾ ಹೊಟ್ಟು ಕೆಟ್ಟೋಗ್ಬಿಡ್ತಲ್ಲ, ಮತ್ತೆ ಏನಾರ ಸ್ಟಾಕ್ ಮಾಡಕ್ ಅಂತ ಟೆಕ್ನಾಲಜಿ ಏನಾರ ಮಾಡಕ್ ಬರ್ತೇನೆ, ಈಗ ಅದು ಮಣ್ಣು ಪಾಲಾಗ್ಬಿಡ್ತದೆ, ಮುಂದ್ ಮುಂದೆ ಕೆಡಿಸ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೂ ಟೆಕ್ನಿಕ್ ಮಾಡಿ ಡಬ್ಬಿಂದ ಈ ಮ್ಯಾರಿಗೆ ಆ ಮ್ಯಾರಿಗೆ ಹೋದ ತಕ್ಷಣ ಕೆಡಿಬಿಡೋದು, ಮತ್ತೆ ಒಳ್ಳೆ ರಿಟರ್ನ್ ಬಂದ್ಮೇಲೆ ಅದು ಕೈಗೆ ಆಡಂಗಿಲ್ಲ. ನಾವೆಲ್ಲ ಟೆಕ್ನಿಕ್ ಅದನ್ನ ಮಾಡಿವಿ ಸರ್, ಅದನ್ನೆಲ್ಲ ಮಾಡಿ ಹೊಡೆದಿದ್ವಿ ಸರ್, ಸಕ್ಸಸ್ ಆಗಿದೆ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈಗ ಕಟ್ ಮಾಡತ್ನಾಗ ತೊಗರಿ ಆಗಿರ್ಬೋದು, ಸೂರ್ಯಪ್ಪನ ಆಗಿರ್ಬೋದು, ಭತ್ತ ಆಗಿರ್ಬೋದು, ಎಷ್ಟು ಫೋಟೋ ಬಿಟ್ಟು ಹೊಡಿತೀರಿ? ಅದ್ರ ಬೆಳೆ ಮೇಲೆ ಆಧಾರವಾಗಿರ್ತದೆ. ಬೆಳೆ ಎತ್ತರ ಬೆಳೆದಿತ್ತಂದ್ರ ಒಂದು 2 ಫೀಟ್ ಬಿಟ್ಟು ಕಟ್ ಮಾಡ್ತೀವಿ ಸರ್. ಬೆಳಿಗ್ಗೆ ಕಿರ್ದಿತ್ತ ಕೆಳಗಿಟ್ಟು ಹೊಡಿ ಅಂತ ಹೇಳ್ತಾರೆ, ಹಂಗೆ ಹೊಡಿತೀವಿ ಸರ್. ನಾವು ಮೇಲೆ ಚೆನ್ನ ಚೆನ್ನ ನೋಡ್ಬಿಡ್ತೀರಿ? ಏ ಇಲ್ಲ, ಹಂಗೆ ಹೊಡಿಯಲ್ಲ ಸರ್. ನಾನು ಕೆಲವೊಬ್ರು ಹಂಗೆ ಹೊಡಿತಾರೆ ಸರ್. ನಾನು ನಿಜವಾಗಿ ನಾನು ಹೇಳ್ಬೇಕಂತಂದ್ರೆ ರೈತರಿಗೂ ಲಾಸ್ ಆಗಿರ್ಬಾರ್ದು, ನನ್ನ ಗಾಡಿ ಓನರ್ ಸದ್ಯ ಏನು ಸ್ವಲ್ಪ ಮ್ಯಾಕ್ ಹೊಡೆದು ಜಲ್ದಿ ಹೊಡೆಯಪ್ಪ ಅಂತ ಹಂಗ ಹೇಳ್ತಿರ್ತಾರ್ರಿ. ಮತ್ತೆ ಅವ್ರಿಗೇನು ಲಾಭ ಆಗ್ಬೇಕು? ಕೆಳಗೆ ಹೊಡೆದ್ರಪ್ಪ ಅಂತಂದ್ರೆ ಮಿಷನ್ ಟೈಮ್ ಹಿಡಿತದೆ, ಟೈಮ್ ಹಿಡಿದ ಸರ್, ಲೋಡ್ ಬಿಡುತ್ತೆ, ಡೀಸೆಲ್ ಜಾಸ್ತಿ ಹೋಗುತ್ತೆ. ಆ ಟೈಮ್ ಸದ್ಯ ಯೋಚನೆ ಮಾಡಿಕೊಳ್ಳಿ. ತೊಗರಿ ಎರಡು ಭತ್ತ ಸ್ವಲ್ಪ ಜಾಸ್ತಿ ಇರ್ತದೆ, ತೊಗರಿ ಸ್ವಲ್ಪ ಗಟ್ಟಿ ಇರ್ತದೆ ಕಟ್ಟಿಗೆ, ಹೆಂಗ ಬ್ಲೇಡ್ ಗ್ಲೇಡ್ ಸಮಸ್ಯೆಗಳು ಎಲ್ಲಿ ಚಲೋ ರಾಶಿ ಆಗ್ತಾವೆ? ತೊಗರಿ ಬೇಸಾಗುತ್ತೆ ಸರ್, ನೆಲ್ಲು ಬೇಸಾಗುತ್ತೆ. ಅದಕ್ಕೆಲ್ಲ ಸೆಟ್ಟಿಂಗ್ ಇರ್ತದೆ ಸರ್. ಭತ್ತ ಕಟ್ ಮಾಡೋಕ್ಕೆ ಬ್ಲೇಡ್ ಬೇರೆ ಆಗ್ಬೇಕು, ತೊಗರಿ ಕಟ್ ಮಾಡೋಕೆ ಬ್ಲೇಡ್ ಬೇರೆ ಆಗ್ಬೇಕು, ಎಲ್ಲ ಸೆಟ್ಟಿಂಗ್ ಇರ್ತಾವ. ಏನ್ ರೈತರ ತೊಂದರೆ ಆಗ್ಲಾರ್ದಂಗೆ ಹೊಡ್ಕೊಡ್ತೀವಿ ಸರ್. ಈ ಕಾಳದ ಮೇಲೆ ಟ್ಯಾಂಕ್ ಇರುತ್ತಲ್ಲ, ಅದು ಎಷ್ಟು ಕೆಪಾಸಿಟಿ ಇರುತ್ತೆ? ತೊಗರಿ ಅಂದ್ರೆ 10 ಕ್ವಿಂಟಲ್ ಬರ್ತದೆ ಸರ್, ಫುಲ್ ಮಾಡಿದ್ರ ಭತ್ತ ಅಂದ್ರೆ ಅನ್ಲೋಡ್ ಮಾಡ್ತೀವಿ. ಮತ್ತೆ ಈಗ ಬಸವರಾಜವ್ರೆ, ಭತ್ತಪ್ಪ ಅಂತಂದ್ರೆ ಈಗ ಎಲ್ಲ ಕಡೆ ಒಂದೇ ಸಲ ಬಂದ್ಬಿಟ್ಟಿರ್ತದೆ, ಬೇರೆ ಬೇರೆ ಭಾಗದಿಂದನೂ ಕೂಡ ಮಿಷಿನ್ಗಳು ಬರ್ತಾವ. ಅವಾಗ ಈ ಸೀಸನ್ ಮುಗಿದ್ಮೇಲೆ ಈಗ ಗಾಡಿ ಏನ್ ಮಾಡ್ತಾರೆ? ಸೀಸನ್ ಮುಗಿದ ತಕ್ಷಣ ಯಾವಾಗ ಮುಗಿತಾರೆ ಸರ್? ಗೋಧಿ ಸೀಸನ್ ಅಂತ ಬರ್ತ ಸರ್, ಬಾಗಲಕೋಟೆ ಉನುಗುಂದ ಅಲ್ಲಿ ಸರ್ ಮಾರ್ಚ್ ಸರ್, ಆಗಸ್ಟ್ ಲಿಂದ ಸ್ಟಾರ್ಟ್ ಸರ್. ಆಗಸ್ಟ್ ಸೆಪ್ಟೆಂಬರ್ ತನ ಒಂದ್ ತಿಂಗಳು ಇರುತ್ತೆ ಸರ್. ಮತ್ತೆ ಆಂಧ್ರ ಬೇರೆ ಡಿಸ್ಟಿಕ್ ಅಲ್ರಿ, ಹೊರ ರಾಜ್ಯಕ್ಕೆ ಸಹಿತ ಹೋಗಿ ಸರ್, ಆಂಧ್ರ ತಮಿಳ್ನಾಡು ಹೋಗಿ ಮಾಡಿ ಬಂದಿ ಸರ್ ಕೆಲಸ. ಅಂದ್ರೆ ಈಗ ನಿಮ್ಗೆ ಅವಾಗ ಸಮಸ್ಯೆ, ಈಗ ಸೀಸನ್ ಇದ್ದ ಕೆಲಸ ಇದ್ದಾಗ ಮಾತ್ರ ಪಗಾರ ಮಾಡ್ತಾರೋ, ಅಥವಾ ಏ ನೀವು ಫಿಕ್ಸ್ ಅಪ್ಪ ನೀವು ನೌಕರಿಸ್ತಾ ಇದ್ದಂಗ ಅದ್ ಹೆಂಗ್ ಮಾಡ್ತಾರಂತ? ಹಂಗಿರಲ್ಲ ಸರ್, ನಾವು ಡ್ಯೂಟಿಗೆ ಹತ್ತಿದ ತಕ್ಷಣ ಅವತ್ತಿಲಿದ್ದ ಸ್ಟಾರ್ಟ್ ಸರ್ ಪಗಾರ. ಗಾಡಿ ಮಂತೆಲ್ ತಂದಿಡ್ತಾನೆ, ಅಲ್ತಿನ ಪಗಾರ ಬರ್ತಾರೆ. ಮತ್ತೆ ಮನೆಗೆ ಬಂದ್ಮೇಲೆ ಪಗಾರ ಇರಲ್ಲ ಸರ್, ಕೂಲಿ ಟೈಪ್ ಸರ್, ಕೂಲಿ ಮಾಡಿದಂಗೆ ಇರುತ್ತೆ ಸರ್. ಸೀಸನ್ ಬಂದಾಗ ಅವರು ಬೆಳೆ ಬಂದಾಗ ಅಲ್ಲಿ ಹೋಗ್ತೀರಿ, ಮತ್ತೆ ಅದು ಮುಗಿತಪ್ಪ ಅಂತಂದ್ರೆ ನಿಮ್ಮ ಹೊಲ ಮನೆ ಕೆಲಸನೂ ಮಾಡ್ತೀರಿ? ನಮ್ಮ ಹೊಲ ಅಂತ ಗಾಡಿಯಿಂದ ಇರ್ತಾನೆ ಸರ್, ಒಬ್ಬ ಡ್ರೈವರು ಒಬ್ಬ ಹೆಲ್ಪರ್ ಇರ್ತಾರೆ ಸರ್, 3 ಸರ್, 3 ಜನ ಆದ್ರೆ ಗಾಡಿ ನಡೀತೀವಿ ಸರ್. ಭತ್ತ ಕಟಿಂಗ್ ಮಾಡಕ್ಕೆ ತಮಿಳ್ನಾಡಿನ ಜಾಸ್ತಿ ಈ ಭಾಗದಲ್ಲೆಲ್ಲ ತಮಿಳುನಾಡು ಆಂಧ್ರ ಮಿಷನ್ಗಳು ಜಾಸ್ತಿ ಬರ್ತವೆ. ನಮ್ಮ ಭಾಗದಲ್ಲಿ ಇದಾವ ಅಂದ್ರೂ ಕಡಿಮೆ ಆಗ್ತದೆ ಸರ್, ಅಲ್ಲಿದ್ದ ಜಾಸ್ತಿ ಬರ್ತದೆ ಸರ್, ಆಂಧ್ರ ತಮಿಳುನಾಡಿಂದ ಜಾಸ್ತಿ ಬರ್ತಾರೆ. ಸಣ್ಣ ರೈತರು ಇದನ್ನ ಇಟ್ಕೊಳ್ಳೋಕಾಗಿಲ್ಲ, ಆಗ ಸಣ್ಣ ರೈತರು ಮಾಡೋಕ್ಕಾಗಲ್ರಿ, ಏನು ಸ್ವಲ್ಪ ಕೆಪಾಸಿಟಿ ಇದ್ದವರೇ ಮಾಡ್ಬೇಕು. ದುಡಿಸ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗ್ತದೆ, ದುಡ್ಡು ಜಾಸ್ತಿ ಬೇಕು, ಖರ್ಚು ಬರ್ತಾರೆ ಅದಕ್ಕೆಲ್ಲ. ಸಣ್ಣ ರೈತರು ಅಂದ್ರೆ ತೊಂದರೆ ಆಗುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ನಡಿಬೇಕು ಸರ್, ಇದ್ರನ್ನ ನಡೆಯೋದಿಲ್ಲ, ನಡೆಯಲ್ಲ ಸರ್. ಈಗ ಚೈನ್ದು ಗಾಡಿ ಮತ್ತೆ ಟೈರ್ ಗಾಡಿ ಏನು ವ್ಯತ್ಯಾಸ ಬಸರಾಜ? ವ್ಯತ್ಯಾಸ ಏನಿಲ್ಲ ಸರ್, ಇದು ಚೈನ್ ಗಾಡಿ ಅಂದ್ರೆ ಭತ್ತ ಕಟ್ ಮಾಡೋಕ್ಕಷ್ಟೇ ಯೂಸ್ ಆಗುತ್ತೆ ಸರ್. ಟೈರ್ ಗಾಡಿ ಅಂದ್ರೆ ಎಲ್ಲ ನೀನು ಎ ಟು ಜೆಡ್ ಎ ರಾಶಿ ಆದರೂ ಮಾಡ್ಬೋದು, ಯಾವ ರಾಶಿ ಆದರೂ ಮಾಡ್ಬೋದು, ಎಲ್ಲ ಕಟ್ಟಿಂಗ್ ಮಾಡ್ಬೋದು ಸರ್, ಏನು ಬೇಕಂದ್ರೆ ಅದು ಕಟ್ಟಿಂಗ್ ಮಾಡ್ಬೋದು. ರಾಶಿ ಮಿಷನ್ ಅವು ಹೆಂಗೆ? ರಾಶಿ ಮಿಷನ್ ಈಗಿನ ಕಾಲಕ್ಕೆ ಈಗ ತೊಗರಿ ಕಟ್ ಮಾಡಿ ಅದನ್ನು ಸ್ಟಾಕ್ ಇಟ್ಕೊಂಡು ಆಮೇಲೆ ರಾಶಿ ಮಿಷನ್ ಹಾಕ್ತಾರೆ, ಅದು ಹೆಂಗೆ? ಹಂಗೆ ಮಾಡೋದು ತಪ್ಪಂತ ನನ್ನ ಅನಿಸಿಕ್ರೆ, ಯಾಕಂದ್ರೆ ಹೊಟ್ಟೆ ಅದನ್ನು ತಪ್ಪಂಗೆ ಆಗ್ತದೆ, ಯಾಕಂದ್ರೆ ಹೊಟ್ಟು ಒತ್ತಟಕ್ಕೆ ಬಿಡ್ತಾವ ಕಾಳುಗಳು ಸ್ವಲ್ಪ ಒಣಗಿದ ಮೇಲೆ ಅದು ಮತ್ತೆ ಎಲ್ಲ ಬಂದ ಮೇಲೆ ಕೊಯ್ಸ್ತಾರೆ ಸರ್, ಹಸಿರತ್ತಿಗೆ ಯಾರೋ ಕೊಯ್ಸಂಗಿಲ್ಲ. ಕಾಳುಗಳು ಕೆಲವೊಂದು ಇವು ಇರ್ತಾವಲ್ಲ ಅವನ್ನ ಹಸಿ ಇರ್ತಾವ ಇರ್ತಾವ್ರಿ ಇರ್ತಾವ ಒಂದೊಂದು ಸೇರ್ತಾರೆ. ಆಮೇಲೆ ಕಟ್ ಮಾಡೋದು ಒಟ್ಟಲ್ಲಿ ಹೆಂಗ ಅನ್ಸತ್ತೆ ರೀ? ಗಾಡಿ ಓಡಿಸೋದು ಖುಷಿನ? ಖುಷಿ ಸರ್, ಮತ್ತೆ ಖುಷಿ ಮತ್ತೆ ಚಲೋ ನಂದು ಸ್ವಂತ ಆದ್ರೆ ಬೇಸ ಅಂತ ಹೇಳ್ತಿದ್ದೆ. ಹಂಗಲ್ಲ ಸರ್, ಖುಷಿ ರೀ, ಕಷ್ಟನೂ ಐತ್ರಿ ಸರ್, ಡ್ರೈವಿಂಗ್ನ ಕಷ್ಟನೂ ಇದೆ ಖುಷಿನೂ ಇದೆ, ಕೆಲವೊಂದು ಸರಿ ಖುಷಿನೇ ಇರುತ್ತೆ, ಬೇಸರ ಆಗ್ತದೆ, ಎಲ್ಲರ ಒಂದು ಕೆಸರನ್ನ ಸಿಕ್ಕಾಕೊಂಡ್ಬಿಡ್ತಪ್ಪ ಅಂದ್ರೆ ಎಲ್ಲಿ ಕಿರಿಕಿರಿ ಆ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ ಇರ್ತಾರೆ, ಕೆಸರನ್ನ ಸಿಕ್ಕಾಕೊಂಡ್ಬಿಡ್ತು. ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಿದೆ ಈ ರಾಶಿ ಮಿಷನ್? ಆಗಿದೆ ಸರ್, ಆಗಿದೆ. ಒಳ್ಳೆಯದು ಬಸವರಾಜ್ ಅವರೇ, ಈ ರಾಶಿ ಮಿಷನ್ ಓಡಿಸೋದು ಒಂದು ಹವ್ಯಾಸನೂ ಹೌದು, ಅದೊಂದು ಮಾರ್ಕೆಟಿಂಗ್ ಲಾಭನೂ ಕೂಡ ಹೌದು. ದೊಡ್ಡ ದೊಡ್ಡ ರೈತರು ಕೂಲಿ ಜೊತೆಗೆ ಚೆನ್ನಾಗಿ ಯುವಕರಿದ್ದೀರಿ, ನೀವು ಚೆನ್ನಾಗಿ ಕೃಷಿಯನ್ನು ಮಾಡಿ, ಮತ್ತು ದೇವರು ನಿಮಗೆ ಒಂದು ಹೊಸ ಗಾಡಿಯನ್ನು ಕೊಡಿಸುವಂಥ ಶಕ್ತಿ ನಿಮಗೆ ಕೊಡಲಿ, ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ಮತ್ತು ಈ ಮಿಷನ್ ಕಂಬೈಂಡ್ ಹಾರ್ವೆಸ್ಟ್ ಓಡಿಸುವಂಥ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಸವರಾಜ್ ಅವರ ಬಹು ಒಕ್ಕಣೆ ಯಂತ್ರದ ಚಾಲನೆ ಮತ್ತು ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರು ಈಗ ಕೇಳಿ, ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 8,100 ರೂಪಾಯಿಯಿಂದ 9,229 ರೂಪಾಯಿ, ಈರುಳ್ಳಿ 400 ರೂಪಾಯಿಯಿಂದ 2,421 ರೂಪಾಯಿ, ಭತ್ತ ರಾಜಹಂಸ 1,436 ರೂಪಾಯಿಯಿಂದ 2,500 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5,700 ರೂಪಾಯಿಯಿಂದ, ಭತ್ತ ಹೊಸ ಸೋನಾ ಮಸೂರಿ 1,925 ರೂಪಾಯಿಯಿಂದ 2,047 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,550 ರೂಪಾಯಿಯಿಂದ 2,650 ರೂಪಾಯಿ. ಇದುವರೆಗೆ ರಾಯಚೂರು ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ 35 ದಿನಗಳ ನಂತರ 20 ppm 2 ಮಿಲಿಲೀಟರ್ನಂತೆ 100 ಲೀಟರ್ ನೀರಿಗೆ SAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ರೈತ ಬಾಂಧವರು ಹತ್ತಿಯನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕವನ್ನು ಹತೋಟಿ ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಅಥವಾ 1 ಗ್ರಾಮ್ ಥಯೋಡಿಕ್ ಕಾರ್ಬ್ 75 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 5 SC ಪ್ರತಿ 0.15 ಮಿಲಿಲೀಟರ್ ಕ್ಲೋರಾನ್ ನಂಟ್ರಿನಲಿಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಅದನ್ನು ಸಿಂಪರಣೆ ಮಾಡಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮತ್ತೆ ಇದನ್ನು 12-15 ದಿನಗಳ ನಂತರ ಪುನರಾವರ್ತನೆಯನ್ನು ಮಾಡಬೇಕು. ಜೋಳದಲ್ಲಿ ಸುಳಿ ನುಣವಿನ ಹತೋಟಿಯನ್ನು ಮಾಡಲು ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಕೆಲವೆಡೆ ಬರುವುದನ್ನು ಬಿಡಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಮ್ ಕ್ಯಾಪ್ಟಾನ್ 50 WP ಅಥವಾ 2 ಗ್ರಾಮ್ ಕಾರ್ಬನ್ ಡೈಸಮ್ 50 WP ಶಿಲೀಂದ್ರನಾಶ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿರೋದ್ರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಬೇಕಾಗುವ ಉಪ್ಪಿನಂಶ ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಉಷ್ಣತೆಯ ಸ್ಥಿರತೆಯನ್ನು ಕಾಪಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಅವರಿಂದ ಶಿವನ ಹೆಣ್ಣು ಗಂಡು ಗುಳಿ ನೀತಿ ಪದ ನಡಿಕೆ ಭವನ ಯಾರು ಕಾಣಲಿಲ್ಲ ಶಿವನ ಹೆಣ್ಣು ಗಂಡು ಗುಳಿ ನೀತಿ ಪದ ನಡಿಕೆಡಿದರು ಸಾಧು ಸಾಧು ಎನ್ನಬೇಕು ಶ್ರೀ ಶ್ರಾವಣಗ ಕೇಳಿ ಸತ್ಯ ವಚನ ಎಲ್ಲ ಹೇಳೋ ನಮಗೇನು ಫಲ ಎಂದು ತೆಗೆದರ ಯೋಚನ ನಿಷ್ಠಾರದಲ್ಲಿ ನಮಗೇನು ಫಲ ಎಂದು ತೆಗೆದರ ಯೋಚನ ಇಲ್ಲದಿತ್ತು ನಮಗೇನು ಫಲ ಎಂದು ತೆಗೆದರ ಯೋಚನ ಇಲ್ಲದಿತ್ತು ನಮಗೇನು ಫಲ ಎಂದು ತೆಗೆದರ ಯೋಚನ ತಾಯಿ ತಂದೆ ಕರೆಸಿ ಕೇಳಿದರು ಅವರು ಹೊಂದಿನ ಹೇಳಲಿಲ್ಲೋ ಮುಂದಿನ ಹವಸೆ ಗುಣ ಹೇಳಲಿಲ್ಲೋ ಮುಂದಿನ ಹವಸೆ ಗುಣ ಜಾತಿ ಜಾತ್ರೆ ನಾವು ಮಾಡಬೇಕಂತೀವಿ ಓಡಿಸಬೇಕು ಅಂದಿನ ಜಾತಕ ಒಲದೆಂದು ಮಗ ಶ್ರಾವಣ ತಿಳಿದನು ಮನದಾಗ ಶ್ರವಣನ ಸುಂದರತೆ ಬರನ ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಆಚೆಗೆ ನಡೆದಾನ ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಆಚೆಗೆ ನಡೆದಾನ ಕೈಲಾಸದೊಳಗ ಮಾತಾಡುತ್ತಾರೋ ಏನೇನ ಕೈಲಾಸದೊಳಗ ಮಾತಾಡ ಇಬ್ಬರು ಕೂಡಿ ಪಾರ್ವತಿ ಶಿವನ ಕಬಡಿಯವತ್ತು ಬರುತ್ತಾನೋ ಒಬ್ಬ ಶ್ರಾವಣ ಅವನ ಜಾಗ ಮಾಡಬೇಕು ಹಸನ ಅವನ ಜಾಗ ಮಾಡಬೇಕು ಹಸನ ನೀ ತಿರುಗಿ ಹೋಗ ಶ್ರಾವಣ ನೀ ತಿರುಗಿ ಹೋಗ ಶ್ರಾವಣ ತಾಯಿ ತಂದಿಗೆ ಜನ ಕೊಟ್ಟು ಬಂದೀನಿ ನಾನ ತಿರುಗಿ ಹೋಗೋದಿಲ್ಲೋ ಇನ್ನ ವಚನ ಪ್ರಾಣನಗೆ ಅಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನಗೆ ಅಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಪ್ರಾಣನಗೆ ಅಂಗ ಪಕ್ಷಿ ಪಕ್ಷಿ ಮುರುಗ ಜಾತಿ ಪಕ್ಷಿ ಪಕ್ಷಿ ಮುರುಗ ಜಾತಿ ಮರಲ ಮಡಿ ಹೇಳವು ಆದೀನ ತಿಳಿಯಲಿಲ್ಲ ಮುಂದಿನ ಹವಸೆ ಕುನ ಹೇಳಿದರೆ ಕೇಳದೆ ವಂಚನು ಕಾಂತರದ ಜಾಗ ಇಂದ ಮುಂದ ಯಾರು ಇಲ್ಲ ಒಬ್ಬ ವಂಟ ಶ್ರಾವಣನು ಹೋಗಿ ಹಾರಣ್ಯ ಸೇರಿದನು ಹೋಗಿ ಹಾರಣ್ಯ ಸೇರಿದನು ಹಾರಣ್ಯ ಕಾಂತಾರಣ್ಯ ಗುಡ್ಡ ಸೇರಿದನು ತಿರುಗಾಡಿ ನೀರ ಹುಡುಕುವನು ತಿರುಗಾಡಿ ಹಗರಿ ಹವಾ ಕೇಳುವನು ನೀರ ಕಂಡಿರೇನು ನೀವು ನೀರ ನೋಡಿರಿ ಅಕ್ಕಿ ಪಕ್ಷಿಗಳಿಗೆ ಒದರಿ ಹವಾ ಕೇಳುವನು ನೀವು ನೀರ ನೋಡಿರೇನು ನೀವು ದರ್ಜತ್ತಿ ತಂದ ಹುಲಿ ಗುಂಡು ಗಂಟು ಹಾಕುವನು ಕಲ್ಲು ಮುಳ್ಳು ಪೂನ ಮಾಡುವ ಬಲ್ಲಿ ಪೂನ ಮಾಡುವ ಅದು ಚೆಪ್ಪಿ ತಂದ ಗಿಡ ಗಿಡಕ್ಕೆ ಗಂಟು ಹಾಕುವನು ಕ್ವಲ್ಲಿ ಪೂನ ಮಾಡುವನು ಗಿಡ ಕ್ವಲ್ಲಿ ಪೂನ ಮಾಡುವನು ತಾಯಿ ತಂದೆ ಅಂತರು ಕೂಡ ಸರಿ ಕಳವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಮುಂದ ಕೇಳರಿ ಕಂದ ಶ್ರಾವಣಗ ಬಂತೆ ಕಾಲ ಮುಂದ ಕೇಳರಿ ಕಂದ ಶ್ರಾವಣಗ ಬಂತೆ ಹಂತೆ ಕಾಲ ಗುರುವಾದ ಲಿಖಿತವು ಎಂದು ಬಿಡುವುದಿಲ್ಲ ಬ್ರಹ್ಮ ಬರಿದ ಗುರುವಾದ ಲಿಖಿತ ಬೀಸವು ಎಂದು ಬಿಡುವುದಿಲ್ಲ. ಬ್ರಹ್ಮ ಭರಿದ ಪೂರ್ವದಲ್ಲಿ ಬೀಸವು ಎಂದು